ಬರುವಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ಹೇಗೆ ಅಳವಡಿಕೆಯನ್ನು ಮಾಡಿಕೊಳ್ಳಬಹುದು, ಅದನ್ನು ಬೇರೆಯವ್ರಿಗೂ ಕೂಡ ಹೇಗೆ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವ ನಿಟ್ಟಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವರು. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕಾಂತರಾಜ್ ಅವರೇ. ಸರ್ ನಮಸ್ತೆ. ಕಾಂತರಾಜ್, ಎಷ್ಟು ವಯಸ್ಸಾಯಿತು ನಿಮಗೆ? ನನಗೀಗ 40 ವರ್ಷ. 40 ವರ್ಷ. ಏನು ಓದಿದ್ರಿ ತಾವು? SLC ಲಾಸ್ಟ್ ಮಾಡಿದ್ದೀವಿ. ಮುಂದಕ್ಕೆ ಯಾಕೆ ಓದಲಿಲ್ಲ? ಆ ಟೈಮಲ್ಲಿ ನಮ್ಮ ಮನೇಲಿ ಏನಾಗಿತ್ತು ಅಂದರೆ ಒಂದು ಸ್ವಲ್ಪ ಆರ್ಥಿಕವಾಗಿ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಮತ್ತು ಗದ್ದೆಗಳೆಲ್ಲ ದೂರ ಇರೋದ್ರಿಂದ ಒಂದು ಸ್ವಲ್ಪ ಮನೆಗೆ ತೋಟಕ್ಕೆಲ್ಲ ಹೋಗೋಕ್ಕೆ ಜಾಸ್ತಿ ಇದ್ದಿತ್ತು, ಹಾಗಾಗಿ ಗದ್ದೆ ಕಡೆ ಬಂದ್ಬಿಟ್ವಿ. ಅದೇ ಕಡೆ ಬಂದ್ಬಿಟ್ರಿ? ಹಾಗಾಗಿ ನಿಲ್ಸಿದ್ದೀವಿ ಅದನ್ನು. ಎಷ್ಟು ಜಮೀನಿದೆ ನಿಮಗೆ? ನಾವು 2 ಜನ ಅಣ್ಣ ತಮ್ಮದಿದ್ರು, 2 ಜನಕ್ಕೂ 1 ಎಕರೆ ತೋಟ, 2 ಎಕರೆ ಗದ್ದೆ ಇದೆ. ತೋಟದಲ್ಲಿ ಕಾಫಿ ಹಾಕೊಂಡಿದ್ದೀರಿ? ತೋಟದಲ್ಲಿ ಕಾಫಿ, ಏಲಕ್ಕಿ, ಅಡಿಕೆ ಎಲ್ಲ ತರದ ಬೆಳೆನೂ ಸಮಗ್ರವಾಗಿ ಮಾಡ್ಕೊಂಡಿದೀವಿ. ಗದ್ದೆಯಲ್ಲಿ ತರಕಾರಿ ಬೆಳೆ ಬೆಳ್ಕೊಳ್ತೀವಿ, ಮತ್ತೆ ಮಳೆಗಾಲದಲ್ಲಿ ಗದ್ದೆ ಬೆಳಿತೀವಿ. ಅದೇ ರೀತಿ ಬೇಸಿಗೆಲೆಲ್ಲ ಯಾವ್ಯಾವ್ದು ಬೇಕೋ ಆ ಟೈಮಿಗೆ ಬೇಕಾದಂಗೆ ಬೆಳ್ಕೊಳ್ತಾ ಇರ್ತೀವಿ. ನಿಮ್ಮ ಭಾಗದಲ್ಲಿ ಏನು ಆನೆದು ಸಮಸ್ಯೆ ಇಲ್ವಾ? ಇಲ್ಲ, ಈಗ 2 ವರ್ಷದಿಂದ ಒಂದ್ ಸ್ವಲ್ಪ ಆನೆಗಳು ಓಡಾಡ್ತಾ ಇದಾವೆ. ಅಂತ ಏನು ಲೂಟಿ ಏನ್ ಮಾಡಿಲ್ಲ, ಅದೇ ಯಾವ್ದೋ ಒಂದ್ ಟೈಮಲ್ಲಿ ಬಂದು ಹೋಗ್ತಾ ಇದಾವೆ. ಕಾಲಕ್ರಮೇಣ ಇಲ್ಲಿಗೂ ಬರ್ಬೋದೇನೋ ಅನ್ಕೊಂಡಿದೀವಿ. ಈಗೇನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದ್ ಸ್ವಲ್ಪ ಈ ಇಟ್ಕೆ ಇರೆಲ್ಲ ನಮ್ ಕಡೆ ಗದ್ದೆ ಕಡೆಗೆ ಬಂದು ಒಂದ್ ಸ್ವಲ್ಪ ಆನೆಗಳಿಗೂ ಮೇವು ಶಾರ್ಟೇಜ್ ಆಗಿದೆ. ಎಲ್ಲ ಕಡೆ ಅದೊಂದು ದೊಡ್ಡ ಸಮಸ್ಯೆನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಟ್ಕೆ ಕುಯ್ದು ಎಲ್ಲ ಗುಂಡಿ ಗುಂಡಿ ಮಾಡಿರ್ತಾರೆ, ಆ ಜಾಗದಲ್ಲಿ ಆನೆಗಳು ಬರೋದಿಲ್ಲ. ಒಂದ್ ಸ್ವಲ್ಪ ಯಾರು ಒಬ್ರು ಇಬ್ರು ಮಾಡಿದ್ರೆ ಪೂರ ತಿನ್ಕೊಂಡು ಹೋಗ್ತವೆ. ಆ ತರ ಆಗಿದೆ. ಎಲ್ಲ ಅನುಕೂಲ ಆಗುತ್ತೋ ಆ ಜಾಗಕ್ಕೆ ಬಂದ್ಬಿಡ್ತವೆ, ಎಲ್ಲ ತಿನ್ಕೊಂಡು ಹೋಗ್ತವೆ. ಅದೇ ತರ ಆಗಿದೆ. ಮುಂದಕ್ಕೆ ಓದ್ಬೇಕು ಅಂತ ಆಲೋಚನೆ ಇತ್ತ ಕಾಂತರಾಜ್ ನಿಮಗೆ? ಒಂದ್ ಕಡೆ ಇತ್ತು, ಮತ್ತೊಂದ್ ಕಡೆ ಏನಾಯ್ತು ಅಂದ್ರೆ ನಾವು ಕೃಷಿ ಬದುಕಿಗೆ ಬಂದ ತಕ್ಷಣ ಏನಾಯ್ತು ಅಂದ್ರೆ ಆಗ ಹೊಸ ಹೊಸ್ತೆಗಲ್ವಾ, ಎಲ್ಲ ಕೃಷಿ ಕಡೆಗೆ ನಾವು ಫುಲ್ ಅವಲಂಬನೆ ಮಾಡ್ಕೊಬಿಟ್ವಿ. ಹಾಗಾಗಿ ನಾವು ಆ ದುಡಿಮೆ ಕಡೆ ಹೋಗಿ ಆ ಟೈಮಲ್ಲಿ ನಮಗೆ ಓದಿನ ಬಗ್ಗೆ ಅಷ್ಟು ಇದನ್ನು ಮಾಡಕ್ಕಾಗ್ಲಿಲ್ಲ, ಮತ್ತೆ ಇದರಲ್ಲೇ ನಾವು ಖುಷಿ ಪಡ್ಬಹುದು ಅನ್ಕೊಂಡಿದ್ವಿ ಆಗ್ಲೂ. ಯಾಕೆಂತಂದ್ರೆ ಗದ್ದೆ ತೋಟ ಇದರಲ್ಲೇ ನಾವು ಬದುಕು ಕಟ್ಕೊಂಡ್ರೆ ಒಂದು ಮುಂದಿನ ಜೀವನನೂ ಆಗುತ್ತೆ, ಮತ್ತೆ ಇನ್ನು ನಮ್ಮಿಂದಲೂ ಇನ್ನು ತುಂಬಾ ಜನಕ್ಕೆ ಕೆಲಸನೂ ಕೊಡ್ಬೋದು ಅನ್ಕೊಂಡಿದ್ವಿ. ಯಾಕೆಂದ್ರೆ ಕೆಲಸ ಅಂತ ಅಂದ್ರೆ ನಮ್ಮಂಗೆ ಇನ್ನೊಬ್ರು ಬೆಳೀಬೇಕು ಅನ್ನೋ ಇದ್ರ ದೃಷ್ಟಿಲಿ ಮಾಡ್ಕೋಬಹುದು ಅಂತೇಳಿ ನಾವು ಅಲ್ಲಿಗೆ ತಿಳ್ಕೊಂಡು ಅಲ್ಲಿಂದ ಮುಂದೆ ಅತ್ಲಗಿ ಕೃಷಿ ಜೀವನದಲ್ಲೇ ನಡೆಸ್ ಮುಂದೆ ಹೋಗಕ್ ಸ್ಟಾರ್ಟ್ ಆದ್ವಿ. ತಂದೆ ಏನ್ ಕೆಲಸ ಮಾಡ್ತಾ ಇದ್ರು? ಅವರು ರೈತರೇನೆ. ಮತ್ತೆ ಒಂದ್ ಸ್ವಲ್ಪ ರೈತರಲ್ಲೂ ವಿಶೇಷವಾದ ರೈತರು. ಯಾಕೆಂತಂದ್ರೆ ಹೊಸ ಹೊಸ ಪದ್ಧತಿಗಳನ್ನ ನಮ್ಮ ಅಪ್ಪಾಜಿ ಇದ್ದಾಗ್ಲೂ ಮಾಡ್ತಾ ಇದ್ರು, ಅದೇ ರೀತಿ ನಾವು ನಮ್ಮ ಫೀಲ್ಡಿಗೆ ಬಂದಾದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಯಂತ್ರಗಳ ಬಗ್ಗೆ ಒಂದು ಟಿಲ್ಲರ್ ಆಗ್ಲಿ, ಮತ್ತೆ ಹೊಳ ಕೊಚ್ಚ ಯಂತ್ರ ಆಗ್ಲಿ, ನಮ್ಮ ಊರಿಗೆ ನಮ್ಮ ಹೆಚ್ಚು ಕಮ್ಮಿ ನಮ್ಮ ಹಾನ್ಬಳ ಹೋಬಳಿಗೆ ಫಸ್ಟ್ ಹೊಳ ಹೊಡೆಯೋ ಮಿಷಿನ್ ತಂದಿದ್ದೆ ನಾನು. ಮತ್ತೆ ನಾಟಿ ಮಿಷಿನ್ ಆಗ್ಲಿ, ಗದ್ದೆ ಕೊಯ್ಯೋ ಮಿಷಿನ್ ಆಗ್ಲಿ, ಯಾವ ಪ್ರತಿಯೊಂದು ಮಿಷಿನರಿಗಳಲ್ಲೂ ನಮ್ಮ ಸಕಲೇಶ್ಪುರ ತಾಲೂಕಿಗೆ ಕೃಷಿ ಇಲಾಖೆಗೆ ಬಂತು ಅಂದ್ರೆ ಫಸ್ಟ್ ನನಗೆ ಹೇಳ್ತಿದ್ದು, ನಾನೇ ಬಂದು ಫಸ್ಟ್ ಪ್ರಥಮ ಬಾರಿಗೆ JDA ಎಲ್ಲ ಬಂದು ಇದನ್ ಮಾಡ್ತಾ ಇದ್ದಿದ್ದು ನಮ್ಮ ಫೀಲ್ಡ್ ಅಲ್ಲೇ ಮಾಡ್ತಾ ಇದ್ದಿದ್ದು. ಹಾಗಾಗಿ ಯಂತ್ರಗಳ ಬಗ್ಗೆ ಪ್ರತಿಯೊಂದು ಯಂತ್ರಗಳು ನಾನು ಎಲ್ಲಾನು ಇದ ಮಾಡ್ಕೊಂಡಿದ್ದೀನಿ. ಜನಿನ ಇದನ್ನ ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ಯಂತ್ರದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಒಂದ್ ಸ್ವಲ್ಪ ಖರ್ಚು ಕಮ್ಮಿ ಬರುತ್ತೆ, ಮತ್ತೆ ಜನ ಕಮ್ಮಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈಗ SSLC ಅಂತ ಅಂದ್ರೆ ತುಂಬಾ ದೊಡ್ಡ ವಯಸ್ಸೇನಲ್ಲ, ಒಂದು 16-18 ವರ್ಷ ವಯಸ್ಸಿನಲ್ಲಿ ಇರ್ತೀರಾ. ಅದು ಬಹಳ ಚಿಕ್ಕ ವಯಸ್ಸು, ಇನ್ನು ಬಾಲ್ಯದ ವಯಸ್ಸು. SSLC ಮುಗಿದ ತಕ್ಷಣ ಕೃಷಿ ಮಾಡ್ಲಿಕ್ಕೆ ಬಂದ್ರು ಅಥವಾ ಬೇರೆ ಏನಾದ್ರು ಮಾಡಿದ್ರೆ ಹೇಗೆ? ಇಲ್ಲ, ನಮ್ದೇನಾಯ್ತು ಅಂದ್ರೆ 7ನೇ ಕ್ಲಾಸ್ ಆದ ತಕ್ಷಣ ಕೃಷಿ ಬದುಕಿಗೆ ಬಂದ್ಬಿಟ್ವಿ. 7ನೇ ಕ್ಲಾಸ್ ಅಂದ್ರೆ 8-9 ಅನ್ನೋದ್ರೊಳಗೆ ನಾವು ಕೃಷಿಲಿ ಅರ್ಧ ಬಂದ್ಬಿಟ್ಟಿದ್ವಿ. ಹಾಗಾಗಿ ನಮಗೆ ಓದಿನ ಕಡೆ ಒಂದ್ ಸ್ವಲ್ಪ ಒಲವು ಕಮ್ಮಿ ಆಯ್ತು. ಯಾಕೆಂತಂದ್ರೆ ಒಂದ್ ಸ್ವಲ್ಪ ಜವಾಬ್ದಾರಿ ಗದ್ದೆ ಕಡೆ ಬಂತು, ಗದ್ದೆ ದನ ಕರ ಆಮೇಲೆ ಉಳುಮೆ ಮಾಡೋದು ಇದೆಲ್ಲ ಜಾಸ್ತಿ ಆದಾಗ ಏನಾಯ್ತು, ಓದಿನ ಕಡೆ ಒಂದ್ ಸ್ವಲ್ಪ ಒಲವು ಕಮ್ಮಿ ಆಯ್ತು ನಮ್ಗೆ ಆಗ. ಮತ್ತೆ ಆಗ ಬಡ ಸ್ಥಿತಿಲೂ ಇದ್ವಿ ಎಲ್ಲರೂ, ಅಂತ ಏನು ನಮಗೂ ಯಾವ್ದು ಇರ್ಲಿಲ್ಲ. ಜಮೀನೆಲ್ಲ ಭಾರಿ ಕಮ್ಮಿ ಇತ್ತು, 1-2 ಎಕರೆ ದರ್ಕಾಸಲ್ಲಿ ಜಮೀನ್ ಇದ್ದಿದ್ಬಿಟ್ರೆ ಇನ್ನೆಲ್ಲ ಗುತ್ತಿಗೆ ಗದ್ದೆ ಮಾಡ್ತಾ ಇದ್ವಿ. ಆಮೇಲೆ ಒಂದ್ ಸ್ವಲ್ಪ ಕಾಲಕ್ರಮೇಣ ನಾವು ಗದ್ದೆಗೆ ಇಳಿದಾದ್ಮೇಲೆ ಒಂದ್ ಸ್ವಲ್ಪ ಜಾಗ ಎಲ್ಲ ತಗೊಂಡು ಸ್ವಲ್ಪ ಅಡಿಕೆ ತೋಟ ಗದ್ದೆಗಳೆಲ್ಲ ತಗೊಂಡ್ವಿ. ಆಮೇಲೆ ಇನ್ನು ಅಲ್ಲಿಂದ ಬಿಟ್ಟು ಮತ್ತೆ ಹೋಗಕ್ ಮನ್ಸು ಬರ್ಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮದುವೆ ಮಾಡ್ಬೇಕಾಗಿತ್ತು. ಆಮೇಲೆ ಅವು ಸಾಲ ಅವು ಇವು ಅಂತೆಲ್ಲ ಅತ್ಲಗಿ ನಾವು ಗದ್ದೆ ಈ ಕಡೆಲೆ ಬಾಕಿ ಆಗ್ಬಿಟ್ವಿ. ಪೂರ್ಣ ಕೃಷಿ ಮಾಡ್ಬೇಕು ಅಂತ ಹೇಳಿ ಇಳಿದ್ಬಿಟ್ರಿ? ಹೌದು, ಪೂರ್ಣ ಕೃಷಿ. ಮತ್ತೆ ಆವತ್ತಿನ ಪರಿಸ್ಥಿತಿಲಿ ಹೈಬ್ರಿಡ್ ತಳಿಗಳೆಲ್ಲ ಗೊತ್ತೇ ಇರ್ಲಿಲ್ಲ ಕೆಲವೊಂದ್ ಜನಗಳಿಗೆ. ಆ ಟೈಮಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದೆ ನಾವು ಮೊದ್ಲು ಈ ಕಡೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ಹೈಬ್ರಿಡ್ ತಳಿಗಳು. ಹೊಸ ಹೊಸ ತಳಿಗಳು ಯಾವ್ದೇ ಬಂದ್ರು ಬಿಡ್ತಿರ್ಲಿಲ್ಲ. ಅದೇ ಟೈಮಲ್ಲಿ ನಮಗೆ ಕೃಷಿ ಇಲಾಖೆಯಲ್ಲಿ ಇವರು ಯೋಗೇಶ್ ಸರ್ ಅಂತ ಇದ್ರು, JDA. ಅವರಂತೂ ನಮಗೆ ತುಂಬಾ ಸಪೋರ್ಟಿವ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಆತ್ಮ ಯೋಜನೆಯಲ್ಲಿ ಕೆಲವೊಂದೆಲ್ಲ ಸಂಘಗಳೆಲ್ಲ ಮಾಡಿಸಿದ್ರು, ಅದರಲ್ಲೂ ನಮಗೆ ತುಂಬಾ ಬೆನಿಫಿಟ್ ಆಯಿತು. ಮತ್ತೆ ನಮ್ಮ ಗದ್ದೆಲೆಲ್ಲ ಕ್ಷೇತ್ರೋತ್ಸವ ಮಾಡೋರು, ಅದರಲ್ಲೂ ಸಹ ನಿಮ್ಮ ಆಕಾಶವಾಣಿಯರೇ ಬಂದು ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಟ್ಟಿದ್ರು. ಅವತ್ತಿನ ಟೈಮಲ್ಲೇ ವಿಜಯ ಅಂಗಡಿ ಅವರು ನಮ್ಮೂರಿಗೆ ಬಂದಿದ್ದು ಅದೇ ಮೊದಲು, ಯಾಕೆಂತಂದ್ರೆ ಅವ್ರು ಯಾರು ಅಂತಲೇ ನೋಡಿರ್ಲಿಲ್ಲ, ಬರೀ ರೇಡಿಯೋ ಕೇಳ್ಕೊಂಡು ರೇಡಿಯೋದಲ್ಲಿ ಮಾತ್ರ ಕೇಳ್ತಾ ಇದ್ವಿ. ನಿಜವಾಗ್ಲೂ ಇಂಥರ ಇದಾರ ಅನ್ನಂಗಾಗಿತ್ತು. ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಒಂದು 500 ರಿಂದ 600 ಜನ ಬರೀ ವಿಜಯ ಅಂಗಡಿ ಅವ್ರು ಬರ್ತಾರೆ ಅಂತಲೇ ಬಂದು ನಮ್ಮ ಗದ್ದೆ ಹತ್ರ ನಿಂತಿದ್ರು. ಆಮೇಲೆ ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ನಮ್ಮೂರಲ್ಲೂ ಇಂಥ ಒಬ್ರು ರೈತರಿದ್ದಾರೆ ಅಂತ ಅವರಿಗೆ ಆಶ್ಚರ್ಯ. ನಮ್ಮ ಗದ್ದೆಲೆಲ್ಲ ಹೆಂಗೆ ಅಂತಂದ್ರೆ 40-50 ಕ್ವಿಂಟಲ್ ಭತ್ತ ಬೆಳಿತಿದ್ವಿ. ಅಷ್ಟು ಭತ್ತನ ನಮ್ಮೂರಲ್ಲೂ ಬೆಳೀತಾರ, ಮಂಡ್ಯ ಸೈಡ್ ಎಲ್ಲ ಬೆಳೀತಾರೆ ಓಕೆ, ಆದ್ರೂ ನಮ್ಮೂರ್ ಕಡೆಲ್ಲೂ ಬೆಳಿಬಹುದು ಅಂತೇಳಿ ತುಂಬಾ ಜನ ಅವತ್ತು ನೋಡಿ, ತುಂಬಾ ಜನ ನನ್ನ ಎಷ್ಟೋ ಜನಗಳು ಕೇಳ್ತಾರೆ ಏನ್ ಮಾಡ್ಬೇಕು ಏನು ಎಂತ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಈಗೊಂದು ಹೆಚ್ಚು ಕಮ್ಮಿ ನಾನೊಂದು 15 ವರ್ಷದಿಂದ ಮಿಷಿನಟ್ಟಿ ಮಾಡ್ತೀನಿ, ಸ್ವಂತ ಮಿಷಿನ್ ಈಗೊಂದು 4-5 ವರ್ಷದಿಂದ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಸಹ ಫಸ್ಟ್ ಸ್ಟಾರ್ಟಿಂಗ್ ನಾವು ಗದ್ದೆ ನಡ್ತಾ ಇರ್ಬೇಕಾದ್ರೆ ಒಂದು 4-5 ಜನ ಮಾತ್ರ ಮಿಷಿನಟ್ಟಿ ಮಾಡ್ತಾ ಇದ್ದಿದ್ದು, ಅದರಲ್ಲೂ 4-5 ಜನಲ್ಲಿ ಒಂದ್ 2 ಜನ ಫೇಲೂರ್ ಆಗಿ ಇನ್ನೊಂದ್ 2 ಜನ ಚೆನ್ನಾಗಾಗ್ತಾ ಇತ್ತು. ಈಗ ಬೆಳೆ ಬಂದಿದೆಯಲ್ಲ, ಈ ಬೆಳೆಯಲ್ಲಿ ಒಂದು 250 ಎಕರೆಗಿಂತ ಹೆಚ್ಚಿಗೆ ನಾನು ಸಸಿ ಮಾಡ್ಕೊಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ಏನು ಅಂತಂದ್ರೆ ಮಿಷಿನಟ್ಟಿಲಿ ಮೇನ್ ಏನಾಗುತ್ತೆ ಅಂದ್ರೆ ನೀರಿಂದು ಅವಾಯ್ಡ್ ತುಂಬಾ ಮುಖ್ಯ. ಮತ್ತೆ ಗದ್ದೆನ ಲೆವೆಲ್ ಮಾಡಿರಲ್ಲ ನಮ್ ಕಡೆ, ಏನಾಗುತ್ತೆ ಅಂದ್ರೆ ಟ್ಯಾಕ್ಟರ್ಲೇ ಮರ ಹೊಡೆದ್ಬಿಡ್ತಾರೆ, ಎತ್ತರ ತಗ್ಗುವಾಗಿರುತ್ತೆ, ಆಗ ತಗ್ಗಿರೋ ಗದ್ದೆಲಿ ಒಂದ್ ಸ್ವಲ್ಪ ಕರ್ಗೋಗುತ್ತೆ, ಹಾಗಾಗಿ ಮಿಷಿನ್ ನಟ್ಟಿ ಫೇಲೂರು ಅಂತ ಹೇಳ್ತಾ ಇದ್ರು. ಕೆಲವರೆಲ್ಲ ತುಂಬಾ ಚೆನ್ನಾಗಿ ಅಂದ್ರೆ ಅವ್ರಿಗೆ ಅಸಾಧ್ಯ, ಅವ್ರಿಗೆ ಹೇಳಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿ ಬಂದಿದೆ. ಕೆಲವ್ರದೊಂದು ಹೋಗಿದೆ, ಹೋಗಿಲ್ಲ ಅಂತ ಏನಿಲ್ಲ. ಅದೇ ಗದ್ದೆಗಳೆಲ್ಲ ನೀಟ್ ಮಾಡ್ಕೊಂಡ್ರೆ ಮಿಷಿನ್ ನಟ್ಟಿನು ಸಹ ತುಂಬಾ ಒಳ್ಳೇದು, ಖರ್ಚು ಕಮ್ಮಿ ಆಗುತ್ತೆ, ಮಿಷಿನರಿಗಳು ಯೂಸ್ ಮಾಡಬಹುದು. ನೀವು ಕೃಷಿ ಮಾಡ್ತೀನಿ ಅಂತ ಬಂದ ಕಾಲಕ್ಕೆ ಅವಾಗ ಏನೇನು ಬೆಳೀತಾ ಇದ್ರಿ ಭೂಮಿಯಲ್ಲಿ? ಮೊದಲು ನಾವು ಬಂದು ಫಸ್ಟ್ ಅಲ್ಲಿ SLC ಎಲ್ಲ ಬಿಟ್ಟಾಗ ಹೆಚ್ಚಿಗೆ ಕೋಡೆ ಗದ್ದೆ ಮಾಡೋದು ಮತ್ತೆ ಹೈನ್ ಗದ್ದೆ ಮಾಡೋದು, ಮೆಣಸು ಗಿಡ ಮಾಡ್ತಾ ಇದ್ವಿ. ಮೆಣಸು ಗಿಡನಲ್ಲೆಲ್ಲ ಅಷ್ಟಂತ ಏನು ಆಧಿಕ ಇರಲಿಲ್ಲ, ನಾವೆಲ್ಲ ಹಾಸನಕ್ಕೆ ತಗೊಂಡೋಗಿ 13 ರೂಪಾಯಿಲಿ ಒಂದು ಚೀಲ ಕೊಟ್ಟು ಬಂದಿರೋದು ಉಂಟು. 25 ಕೆಜಿ ಚೀಲನ 13 ರೂಪಾಯಿಲಿ ಕೊಟ್ಟಿರೋದು ಉಂಟು. ಈಗ 1 ಕೆಜಿಗೆ 50-60 ಇದೆ. ಅಂದ್ರೆ ಖರ್ಚುನು ಆಗ ಹಂಗೆ ಇತ್ತು, ಬರೀ ಬೂದಿ ಸಗಣಿ ಹಾಕಿದ್ರೆ ಬೆಳೀತಿತ್ತು, ಹಿಂದೆಲ್ಲ ಅಷ್ಟಲ್ಲೇ ಮಾಡ್ತಾ ಇದ್ವಿ. ಈಗೇನಾಗಿದೆ ಅಂದ್ರೆ ಎಲ್ಲ ಔಷಧಿಗಳು ಟಾನಿಕ್ಗಳು ಎಲ್ಲ ಹೊಡೆದು ತುಂಬಾ ಇದಿದೆ. ಅದರಲ್ಲೂ ಸಹ ನಂದೇನಾಗಿದೆ ಅಂದ್ರೆ ನಾನು ಒಂದ್ ಸ್ವಲ್ಪ ಸಾವಯವಕ್ಕೆ ಹೆಚ್ಚು ಒಲವು ಕೊಡ್ತೀನಿ. ಈಗ ನಂದೇ ಹೆಚ್ಚು ಕಮ್ಮಿ 1 ವರ್ಷಕ್ಕೆ 10-15 ಟನ್ ಎರೆಗೊಬ್ಬರ ಆಗುತ್ತೆ, ಸೇಲ್ ಮಾಡ್ತೀನಿ. ಮತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀನಿ. ಮತ್ತೆ ಬೇರೆಯವ್ರ ತೋಟನ ಲೀಸಿಗೆ ಮಾಡ್ಕೊಂಡಿದ್ದೀನಿ, ತೋಟನ ಲೀಸಿಗೆ ಮಾಡ್ಕೊಂಡು ಅವ್ರಿಗೆ 1 ವರ್ಷಕ್ಕೆ ಇಷ್ಟು ಅಂತ ಹೇಳ್ಕೊಟ್ಟು ಸ್ಟಾರ್ಟಿಂಗ್ ಗಿಡ ಹಾಕೋದ್ರಿಂದ 10 ವರ್ಷಕ್ಕೆಲ್ಲ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೂ ಸಹ ಸಾವಯವದಲ್ಲೇ ಬೆಳೆದು ತರಕಾರಿಗಳು ಬೆಳೆಯೋದಾಗ್ಲಿ, ಬೀನ್ಸು ಎಲ್ಲ ಕಾಫಿ ಗಿಡನೊಳಗಡೆ ಏನು ಬೆಳಿಬೋದು ಅದೆಲ್ಲ ಬೆಳ್ಕೊಂಡು ನಾನು ಜೀವನ ಸಾಗಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಸ್ವಲ್ಪ ಕುರಿಗಳೆಲ್ಲ ಸಾಕ್ತೀನಿ, ಕುರಿ ಮತ್ತೆ ಹೈನುಗಾರಿಕೆಯಲ್ಲಿ, ಮತ್ತೆ ಎರೆಹುಳಿನ ಗೊಬ್ಬರ, ಎರೆಹುಳುನು ಸಹ ಸೇಲ್ ಮಾಡ್ತೀವಿ, ಜೇನುತುಪ್ಪ ಎಲ್ಲನೂ ಸಹ ಸಮಗ್ರವಾಗಿ ಮಾಡ್ಕೊಬರ್ತೀನಿ. ಅದೇ ರೀತಿ ಇತ್ತೀಚೆಗೆ ಏನು ಅಂದ್ರೆ ಒಂದು ಸ್ವಲ್ಪ ಕೆಲವು ಆರ್ಗಾನಿಕ್ ಗಿಡಗಳನ್ನ ನನಗೆ ಇದನ್ನ ಬೀಜ ಮಾಡಿ ಬುಟ್ಟಿ ಮಾಡ್ತೀನಿ, ಹಾಗಾಗಿ ಅದು ಸಹ ಕೆಲವೊಂದು ಟೈಮಲ್ಲಿ ನನಗೆ ಯೂಸ್ ಬರುತ್ತೆ. ಹಾಗಾಗಿ ಎಲ್ಲಾ ತರದ್ದು ಬೆಳೆನೂ ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಅದೇ ತರ ಹಳೆ ತಳಿಗಳನ್ನ ಬೀಜ ಉಳಿಸ್ಬೇಕು ಅಂತೇಳಿ ಒಂದ್ ಸ್ವಲ್ಪ ಇದ ಮಾಡ್ತಾ ಇದ್ದೀನಿ. ಕೆಲವು ತರಕಾರಿ ಬೀಜಗಳು ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 10-15 ತರದ್ದು ಬೀಜಗಳಿದೆ. ಹಳೆ ತಳಿ ಅಂದ್ರೆ ತುಂಬಾ ಹಳೆ ತಳಿಗಳು, ಅವೆಲ್ಲ ನಮ್ಮ ಅಜ್ಜನ ಕಾಲದ್ದು, ಅವೆಲ್ಲ ಇಟ್ಕೊಂಡಿದ್ದೀನಿ. ಈಗಲೂ ಸಹ ನಾನು ಅದು ಬೀನ್ಸು ಆಗಲಿ ಕಾಳಾಗಲಿ ತರಕಾರಿ ಆಗಲಿ, ಅದು ತರಕಾರಿ ಮಾರೋದಕ್ಕಿಂತ ಅದ್ರ ಬೀಜ ಮಾರೋದ್ರಲ್ಲಿ ನಾನು ಒಂದು ಸ್ವಲ್ಪ ಹೆಚ್ಚು ಆಸಕ್ತಿ ತೋರಿಸ್ತೀನಿ, ಹಾಗಾಗಿ ಅದನ್ನು ಸಹ ಉಳಿಸ್ಕೊಂಡಿದ್ದೀನಿ. ಆಮೇಲೆ ಆಯುರ್ವೇದಿಕ್ ಗಿಡಗಳಿದೆ, ಒಂದು 10-12 ತರದ ಆಯುರ್ವೇದಿಕ ಗಿಡಗಳಿದೆ, ಕೆಲವೊಂದು ಔಷಧಿಗೆಲ್ಲ ಬರೋಂಥದ್ದು. ಅದನ್ನು ಸಹ ಈ ಧರ್ಮಸ್ಥಳ ಸಂಘದವರು ಮತ್ತೆ ಕೃಷಿ ಇಲಾಖೆಯರೆಲ್ಲ ನಮಗೆ ಇಲ್ಲಿ ತರಬೇತಿಗೆ ಅಂತೇಳಿ ಬರ್ತಾರೆ. ಅಂತ ಟೈಮಲ್ಲಿ ಅವರಿಗೊಂದು ಗಿಡ ಕೊಟ್ಟಂಗೂ ಆಯ್ತು, ನನಗೂ ಒಂದು ಸ್ವಲ್ಪ ಬಿಸ್ನೆಸ್ ಆದಂಗಾಯ್ತು. ಹಾಗಾಗಿ ಆ ಟೈಮಲ್ಲೂ ಸಹ ನಾನು ಗಿಡಗಳನ್ನ ಸೇಲ್ ಮಾಡ್ತೀನಿ, ಹಾಗಾಗಿ ಈಗ ನಡ್ಕೊಂಡು ಹೋಗ್ತಾ ಇದೆ. ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಮತ್ತೆ ಕೃಷಿನೇ ಇನ್ನು ಮುಂದಿನ ಜೀವನ ಆಧಾರ ಅಂತ ಹೇಳಿ ಆದ್ಮೇಲೆ ಹೇಗೆ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸ್ತಾ ಬಂದ್ರೆ ನಿಮ್ಮ ಜಮೀನನ್ನ?